ಪಡೆದನೋ ಸ್ವಾಮಿ ಭೂಮೆಲ ಪಡೆದನೋ ಮಾದೇವರಾಯೋ ಸಿಲ್ಕ ಮೇಲೆಯಲ ಪಡೆದನೋ ಸಿಲ್ಕೇಯಲ ಪಡೆದನೋ ಮಾದೇವರಾಯೋ ನಂಜಿಗಾನಂದಕ್ಕೆ ಪಡೆದಾರೋಲಿಯಲ ಪಡೆದನು ಮಾದೇವರಾಯೋ ನಿಜಿಗಾನಕ್ಕಿ ಪಡೆದಾನೋ ನಿಂಜಿಗಾನಂದಕ್ಕೆ ಪಡೆದನು ಮಾದೇವರಾಯೋ ಮಾಡದೊಡಾಗೆ ಲಕ್ಕಿ ಪಡೆದನು ಮಾದೇವರಾಯೋ ಉದ್ದಗೆ ದಾಡಗೆ ನಡೆದಾಳೋ ಉದ್ದ ದೊಡ್ಡಗೆ ನಡೆದವ ಗೆಂಜಿ ಗಾನಕ್ಕಿಯೋ ಮೊಟ್ಟೆ ಹಾಕುದಿನವೇ ಬರೋವಾದೋ ಉದ್ದಗೆ ದೊಡ್ಡಗೆ ನಡೆದವ ಗೆಂಜಿ ಗಾನಕ್ಕಿಯೋ ಮೊಟ್ಟೆಗೆ ಬರವಾಗೆ ಮೊಟ್ಟೆಗೆ ಬರುವುದಿಲ್ಲ ನಂಜಿ ಗಾನಕ್ಕಿಯೋ ಜಿಗ್ಗು ಜೊಗೆ ಗೋಳೆ ಉಡೋಕಿದೋ ಮೊಟ್ಟೆ ಗೋಳ ಕೂತೈದಳು ನಂಜಿ ಗಾನಕ್ಕಿಯೋ ಜಗೆ ಜಿರಿಯಲ ಮುರುದಳು ಜಗಲ ಹುಡುಕಿರೋ ಗೆಂಜಿ ಗಾನಕಿಯೋ ಎಲ್ಲೆಲ್ಲೋ ಜಿಗ್ಗೆ ಸಿಕ್ಕೋನಿಲ್ಲೋ ಜಗೆ ಜಿಗ್ಗಲ ಮುಡಿದಿರೋ ನಂಜಿ ಗಾನಕ್ಕಿಯೋ ಜಗೆ ಜಿಗ್ಗಲ ಸಿಕ್ಕೋನಿಲ್ಲೋ ಎಲ್ಲೆಲ್ಲೋ ಜಿಗ್ಗೆ ಸಿಕ್ಕನಿಲ್ಲ ಗೆಂಜಿ ಗಾನಕಿಯೋ ಎಲ್ಲೆಲ್ಲೋ ಮರ ಮಡಗೆ ಜಗೆ ಜಿರಿಯಲ ಚಿಕ್ಕನಿಲ ನಂಜಿ ಗಾನಕ್ಕಿಯೋ ಮಳ ಮರುಗಿಯಲ್ಲ ಚಿಕ್ಕೋನಿಲೋ ಮರ ಮಡಗೆಯಲ್ಲ ಚಿಕ್ಕನಿಲ ನಂಜಿ ಗಾನಕ್ಕಿಯೋ ಲಾಗನ ಮಾಡುತ್ತೆ ಲೈದಾಳೋ ಮರುಗಿಯಲ್ಲ ಚಿಕ್ಕನಿಲ ನಂಜಿ ಗಾನಕ್ಕಿಯೋ ಲಾಗನ ಮಾಡುತ್ತೆ ಲೈದಾಳೋ ಲಾಗನ ಮಾಡುತ್ತೆ ಲೈದಾಳೋ ಗೆಂಜಿ ಗಾನಕ್ಕಿಯೋ ಮತ್ತೆ ಯಾಕೋ ದಿನವೇ ಬರೋವಾದೋ ಹಾಗೆನ ಮಾಡುತ್ತೆ ಲೈದಾಳು ನಿಂಜಿ ಗಾನಕ್ಕಿಯೋ ಹಾಗೆನ ಮಾಡುತ್ತೆ ಲೈದಾಳೋ ಮತ್ತೆ ಒಂದೊತ್ತೆ ಬರುವಾದೋ ಗಿಂಜಿ ಗಾನಕ್ಕಿಯೋ ಲಾಗೆನ ಮಾಡುತ್ತೆ ಲೈದಾಳೋ ಮತ್ತೆ ಲಾಗುತ್ತೆ ಬರುವಾದೋ ಗಿಂಜಿ ಗಾನಕ್ಕಿಯೋ ತಳಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಚಾಲಿ ಮಣಿಗೌಡ ಹಾಗೂ ಸಂಗಡಿಗರಿಂದ ಹಾಲಕ್ಕಿ ಜಾನಪದ ಹಾಡುಗಳು ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ, ಸಮಯ 7 ಗಂಟೆ ಆಗಲಿದೆ. ಯುವವಾಣಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. ಈಗ ಸಮಯ 7 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ. ಆಕಾಶವಾಣಿ ಏರ್ ನೆಕ್ಸ್ಟ್ ಅಮೃತ ಸ್ವಾತಂತ್ರ್ಯ ಮಾಲಿಕೆಯಲ್ಲಿ ವಿಶೇಷ ಸರಣಿ ಏರ್ ನೆಕ್ಸ್ಟ್, ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಜನ್ಮಭೂಮಿಶ್ಚ ಸ್ವರ್ಗಾದಪಿ ದಯಸಿ. ಇಂದಿನ ಈ ಮುಸ್ಸಂಜೆಯ ಗೋಧೂಳಿ ಮುಹೂರ್ತದಲ್ಲಿ ಕನಸಿನ ಬೀಜ ಬಿತ್ತುವವರು ಆಳ್ವಾಸ್ ಪದವಿ ಕಾಲೇಜ್ ಮೂಡಬಿದ್ರೆ ಇಲ್ಲಿನ ವಿದ್ಯಾರ್ಥಿಗಳು. ಪ್ರಿಯ ಕೇಳುಗರೆ, ಇದು ಬರೀ ಕನಸಲ್ಲ, ಇದು ವಾಸ್ತವದ ಕನಸು, ಎಚ್ಚರದ ಕನಸು. ಈ ನಾ

ನೀರು. ಮರುಕ್ಷಣವೇ ರಾಮ್ಪ್ರಸಾದ್ ಹೇಳ್ತಾರೆ, ಅಮ್ಮ ಸಂಶಯ ಪಡಬೇಡ, ಗಲ್ಲಿಗೆ ಹೆದರಿ ಬರ್ತಾ ಇರೋ ಹೇಡಿತನದ ಕಣ್ಣೀರಲ್ಲ ಇದು. ದೇಶದ ಪ್ರತಿ ಮನೆಯಲ್ಲೂ ನಿನ್ನ ತೆರನ ತಾಯಿಯೇ ಇದ್ದಿದ್ರೆ ಪ್ರತಿ ಮನೆಯಲ್ಲೂ ನನ್ನ ತೆರನ ಮಕ್ಕಳೇ ಹುಟ್ಟತಾ ಇದ್ರು. ಆಗ ಬ್ರಿಟಿಷರನ್ನ ಭಾರತದಿಂದ ಓಡಿಸೋ ಪ್ರಮೇಯವೇ ಬರ್ತಾ ಇರಲಿಲ್ಲ, ಕಾರಣ ಬ್ರಿಟಿಷರಿಗೆ ಭಾರತದೊಳಗೆ ಬರೋ ಅವಕಾಶವೇ ಸಿಗ್ತಾ ಇರಲಿಲ್ಲ. ಸ್ನೇಹಿತರೆ, ಆ ತಾಯಿಯಲ್ಲಿದ್ದ ಕಿಚ್ಚು, ಮಗನಲ್ಲಿದ್ದ ಸ್ಥಿರತೆ, ಇವು ಸ್ವತಂತ್ರ ಸಂಗ್ರಾಮವೇ. ನವಭಾರತದ ನಿರ್ಮಾಣಕ್ಕೂ ಸಂಗ್ರಾಮದ ಅವಶ್ಯಕತೆ ಇದೆ. ಆದರೆ ನಮ್ಮೆಲ್ಲ ಸಂಗ್ರಾಮಗಳು ದೇಶದ ಉನ್ನತಿಗಾಗಿರಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹಾಡ್ತಿದ್ದೇನೆ. ಈಗ ನನ್ನ ಸಹಪಾಠಿ ಸ್ಪರ್ಶ ಕೃಷಿ ಮತ್ತು ತಂತ್ರಜ್ಞಾನದ ಕುರಿತು ಮಾತನಾಡಲಿದ್ದಾರೆ. ಧನ್ಯವಾದ. ಸ್ವತಂತ್ರ ಭಾರತದ ಬಗ್ಗೆ ಮಹತ್ವಪೂರ್ಣ ಪಾತ್ರ ಪಣ್ಯ ಗುಣೇಶ್ ಮೆರೆಗಿಯನ್ನ ಸೊಲ್ಮೇಲು. ನನ್ನ ಯಾನ್ ಸ್ಪರ್ಶ ಪಂಜಿಕಲ್ ಪ್ರಥಮ ಬಿಎಸ್ಸಿ ವಿದ್ಯಾರ್ಥಿನಿ, ಕೃಷಿ ಬೊಕ್ಕ ತಂತ್ರಜ್ಞಾನದ ಬಗ್ಗೆ ರಡ್ಡು ಪಾತ್ರ ಪನರೆ ಉಲ್ಲೆ. ಮರಿತುಚ್ಚಿಂಡ ಮರ್ದುಂಡು ಆಂಡಾರಿತುಚ್ಚಿಂಡ ಮರ್ದ್ ಇಜ್ಜಿ ಪನ್ಪುನವು ತುಳುವಿರ್ನ ಒಂಜಿ ಗಾದೆ. ಗಾದೆಲ್ಪುರ ಬಿಂದುದು ಸೊಂದುದು ಅನುಭವಡು ಪುಟ್ಟಿನೇರ್ದ ಅವರ ಗಾದೆ ಏಪಲಾ ಸುಳ್ಳಾವಂದು. ನರಮಾನ್ಯನ ನಾಗರಿಕತೆಗೆ ತಲಪಾಯ ಕೊರ್ನ್ಯವ್ವೆ ಅವು ಕೃಷಿ ಬದುಕು. ಬಂಜಿದ ಬಡವು ಅರಪರೆ ಗಾದು ದತ್ತದು ಬಿತ್ತದು ಬಿಳೆ ಬಿಳೆ ಪಾದು ಬದುಕು ಕಟ್ಟೊಂದಿತ್ತಿರು. ಕೃಷಿ ಮಾತೆರ್ನಲ ಪ್ರಧಾನ ವೃತ್ತಿಯಾದಿತ್ತಂಡು. ಈ ಕೃಷಿತ ಸುತ್ತ ಸಾಹಿತ್ಯ ಕಲೆ ಮುಡೇದಿ ಸಂಸ್ಕೃತಿದ ಪೊರ್ಲ ತಿರ್ಲ ಮೂಡದು ಬರೊಂದಿತ್ತಂಡು. ಅಂಚಾದು ತುಳುವೆರ್ನ ಸಂಸ್ಕೃತಿ ಪಂಡ ಅವು ಕೃಷಿ ಸಂಸ್ಕೃತಿ. ನಮ್ಮ ಹಿರಿಯ ಕುಲು ಕಂಡುನು ಎರುಬೋರಿದು ದತ್ತದು ಕಂಡುನು ಹದ ಮಲ್ತದು ಬಿತ್ತೊಂದಿತ್ತಿರು. ನೀಜಿದೆತ್ತದು ನಡೊಂದುಲಾ ಇತ್ತಿರು. ದಪ್ಪು ನಗ ಕಾಲಗು ಬತ್ತಿನ ಬಡು ಬೊಲ್ಲಗುಲ ಬರು ಬೊಲ್ಲಾವೋವೋ ಪಂಡದು ಉರಲು ಪನೊಂದಿತ್ತೇರು. ನೇಜಿ ದೆಪ್ಪುನಗ ಪನ್ಪುನ ಸಂಧಿ ಕೇನುನ ಕೆಬಿಕ್ ಇರ್ಮೆನೆಯಾವೊಂದಿತ್ತಂಡು. ನೇಜಿ ನಡ್ನಗ ಪನ್ಪುನ ಪಾರ್ದನ ಮನಸ್ಸದ ಬೇನೆ ಬೇಲೆದ ಬಚ್ಚಲು ಮರಪಾವೊಂದಿತ್ತಂಡು. ಎಲ್ಯಾಲು ಎಲ್ಯ ಬಾಲೆ ತೆಲಿಕೇದ ಮೊನೆದಾಲು ಎಲ್ಯಾಲು ಎಲ್ಯ ಬಾಲೆಗು ಕೆಬಿಕ್ರಡ್ಡು ಬೆಂಡಲಾವೊಡು ಇಂಚ ಎದುರ್ದೊಟ್ಟು ಪೊಂಜವು ಪನೊಂದಿತ್ತೇರು. ಬಾಕಿದ ಪೊಂಜವು ನಕಲು ಸ್ವರ ಕೊರೊಂದಿತ್ತೇರು. ಅಂಚನೆ ರಾವೋ ರಾವು ಕೊರೊಂದು ರಾವಾರೇನೆ ಕೇನು ಜಲ ಕೈಕು ಕಜೀದಿಲ ಕೊರಂಗು ದಿಯಾರೇನೆ ಕೇನು ಜಲ. ಪನ್ಪಿನ ಪಾರ್ದನ ಹಗುರ ಆಯಿನ ಮನಸ್ಸಿನ ಉಲ್ಲಾಸಡು ರಾವುಲೇಖ ಮಲ್ತೊಂದಿತ್ತಂಡು. ಒಂದು ಪೂರ ಪಂಡಿ ಬಾಯಿಗು ಕೇಂಡಿ ಕೆಬಿಕು ಉಲ್ಲಾಸ ಕೊರೊಂದಿತ್ತಂಡು. ಬೇಲೆದ ಬೇಜಾರನ ಮರಪಾವೊಂದಿತ್ತಂಡು. ಬುಲೆಯಿನ ಕೇನು ಕೊಯ್ಪುನ ಪಡಿಕು ನೋಪುನ ಬಾರದ ರಾಶಿನು ತೂಪುನ ಬೈತ ಮೊಟ್ಟೆನು ಮೊಟ್ಟುನ ಬೇಲೆದ ಕಲೆ ತುಳುವೆರೆಗು ತೆರೆದಿತ್ತಂಡು. ಅರಿಬಾರ್ ಹಾಳಾವಂದಿನ ಲೆಕ್ಕ ಮುಡಿ ಕಟ್ಟದು ಕದಿಕೆ ಪಾರ್ದು ರಕ್ಷಣೆ ಮಲ್ಪನ ವಿದ್ಯೆಲ ಹಿರಿಯಕ್ಲೆಗು ತೆರೆದಿತ್ತಂಡು. ಸಾಂಪ್ರದಾಯಿಕವಾಯಿನ ಕೃಷಿತ ರೂಪನು ತೆರಿಂಡ ಐಟು ಒಂಜಿ ವಿಜ್ಞಾನ ಉಂಡೊಂದು ತೆರೆದು ಬರ್ಪುಂಡು. ಬಿತ್ತು ಬರಿಯರಿಗೆ ದೀಪನ ಕ್ರಮ ಅರಿಬಾರಿನ ರಕ್ಷಣೆ ಮಲ್ಪುನ ರೀತಿ ಇಂಚ ಪೂರ ವಿಷಯಡುಲ ಕೃಷಿಟ ವಿಜ್ಞಾನ ಉಂಡು. ಕಂಡುಗುಪಾಡುನ ಕಿದೆಗೊಬ್ಬರ ಬೊಣ್ಯ ಬೆನ್ನಿದ ಬುಲೆಚ್ಚಿಲ್ಗ ಕಾರಣ ಆಪುಂಡು. ವರ್ಷದ ಬೆತೆಬೇತೆ ತಿಂಗೊಳ್ಡು ಬರ್ಪುನ ಆಚರಣೆಲು ಕೃಷಿಟ ಒಟ್ಟುಗೂ ಸಂಬಂಧ ಇಪ್ಪುನವಾದುಂಡು. ತಗ್ಗಿ ಕಂಡಗು ಮೂಜಿ ಬುಳೆ ಪನ್ಪಿ ಪಾತೆರದ ಲೆಕ್ಕನೆ ತಾಳ್ಮೆಡು ರಿಷಿನ ಜ್ಞಾನೊಡು ಬುಳೆ ಬುಳೆ ಪಾದು ಬದುಕು ಕಟ್ಟಿಯೀರು. ನೇತ್ರಾವಧಿದ ಸುಡೆತು ಏತೋ ನೀರು ಪರತು ಪೋತುಂಡು. ಕಾಲ ಬದಲಾತಂಡು ಬದುಕುದ ಶೈಲಿಡ್ಲ ಪೊಸತೀರು ಒಡೆತು ಬೈದಂಡು. ಬಂಜಿಗು ನುಪ್ಪು ಪಾಡ್ಯರೆ ಕುಂಟು ಈತೆ ಇನಿತ ಜೀವನೊಡು ಅಗತ್ಯ ಅತ್ತು. ಅರಿಬಾರದ ಬುಳೆನು ನಂಬುದು ಬದುಕರೆ ಸಾಧ್ಯ ಇಜ್ಜಿ. ಅಂಚಾದು ಕಲ್ತಿನ ಜವನಿರು ಪೇಂಟೆದ ಸಾದಿಪತ್ತೊಂದುಲ್ಲೇರು. ಅರಿಬಾರದ ಕಾಯಿ ಕಜಿಪುದ ಕಂಡಲು ರಬ್ಬರ್ ಬಜ್ಜೇದ ತೋಟ ಅದು ಪರಿವರ್ತನೆ ಆತಂಡು. ಮಲಮಲ್ಲ ಕಂಡಲಿಗು ಕೆಂಪು ಮಣ್ಣು ಬೂರ್ದುಂಡು. ಎನೆಲು ಸುಗ್ಗಿ ಕೊಳಕೆ ಮೂಜಿ ಬುಳೆ ಆವೊಂದಿತ್ತಿನ ಕಂಡೊಲೆಡು ಆಕಾಶಗು ಎಕ್ಕುನ ಕಟ್ಟನೊಲು ಲಕದು ಉಂತುದುಂಡು. ಮಾ ತೆರ್ಲ ಕೈ ನಿಲಿಕೆ ದುದ್ದುದಂಚಿ ಮೋನೆ ಪಾರ್ದಿರು. ಅಂಚಂಡ ಬಂಜಿದ ಬಡವು ಅರಪಾವುನ ಆಹಾರ ಬುಳೆಕುಲು ನಮಕು ಬೊರ್ಚ. ಮಾ ತೆರ್ಲ ಪೇಂಟೆದಂಚಿ ಮೋನೆ ಪಾಡಿಯರಂಡ ಆಹಾರದ ಉತ್ಪಾದನೆ ಮಲ್ಪುನ ಕುಲಿಯರು. ಭವಿಷ್ಯದ ದಿನಕುಲೆಡು ಆಹಾರದ ಕೊರತೆ ತೋಜಿದು ಬತ್ತದು ಒರಿಯನೊರಿ ಒಯ್ತದು ತಿನ್ಪುನ ಕಾಲ ಬರಂದಾ ಪನ್ಪಿನ ಚಿಂತನೆನು ನಮ ಮಲ್ಪುಡು. ಬದಲಾಯಿನ ಈ ಕಾಲಘಟ್ಟದು ಸಾಂಪ್ರದಾಯಿಕ ಕೃಷಿನ ನಂಬದು ಬದುಕರೆ ಸಾಧ್ಯ ಇಜ್ಜಿ. ಆಂಡ ಹಿರಿಯಕ್ಲೇನ ವಿಜ್ಞಾನಲಿಗ್ ಹೊಸ ಕಾಲದ ತಂತ್ರಜ್ಞಾನನು ಸಮರ್ಥವಾದು ಬಳಕೆ ಮಲ್ಪುಡು. ಬೆನ್ನಿದ ಬೇಲೆದ್ಲಾ ಬದುಕು ಕಟ್ಟೊಲಿ ಪನ್ಪಿನ ಸತ್ಯನು ಜನ ಮಂದಿಗೆ ತೆರಿಪಾದು ಕೊರುಡು. ಕಡಿಮೆ ಖರ್ಚಿದು ಎಡ್ಡೆ ಬುಳೆದೆತ್ತದ ಬಂಜ್ ನಿಲಿಕೆ ಉಂಡುದು ಬದುಕುಲೆ ಕಾವುಡು. ಅಗತ್ಯಗ ಬೋಡೈನ ಖರ್ಚಿ ಮಲ್ಪನ ಶಕ್ತಿ ಬೊಕ್ಕ ಸ್ವಾಭಿಮಾನ ಕೃಷಿಕಗು ಬರಡು. ಆಹಾರ ಬೆಳೆತ ಒಟ್ಟಿಗೆ ವಾಣಿಜ್ಯ ಬುಳೆಲ ಬುಳೆಪಾವುಡು. ಸರಿಯಾಯಿನ ಮಾರುಕಟ್ಟೆದ ವ್ಯವಸ್ಥೆಲಾ ಬೋಡು. ಬೆಂದಿ ನಾಯಗ ನ್ಯಾಯವಾಯಿನ ಬಿಲೆಲಾ ತಿಕ್ಕೊಡು. ಬಡವುದ ಸೂ ತೆಕ್ಕವನ ಕೃಷಿಗೆ ಮರಿಯಾದಿದ್ದು ಬದುಕುನ ವಾತಾವರಣನ ನಮ ಸೃಷ್ಟಿ ಮಲ್ಪೊಡು. ನಮ್ಮ ದೇಶದ ನೂಡೆದ ಎಲ್ಪ ಜನಕುಲು ಬೆನ್ನಿನ ಅವಲಂಬಿತರಾದುಲ್ಲೇರು. ಆಂಡ ಐಕ ಸರಿಯಾಯಿನ ಮರ್ಯಾದೆ ತಿಕ್ಕಂದೆ ಜನಕುಲು ಪೇಂಟೆ ದಂಚಿ ಮೋನೆ ಪಾರ್ದಿರು. ಕಾಲ ಇಡಮುಟ ಎತ್ತದಂಡು. ಈ ಪರಿಸ್ಥಿತಿ ಬರೆಯರೆ ಕಾರಣದಾದಂದು ನಮ್ಮ ತೆರಿಯುಡು. ದುಂಬು ಐನು ಮುಡಿ ಅರಿಮಾರಿಂಡ ಒಂಜಿ ಪವನ್ ಬಂಗಾರ ತಿಕ್ಕೊಂದಿತ್ತಂಡು. ಇನಿ ತಿಕ್ಕುಂಡ ಇನಿ 25 ಮುಡಿ ಅರಿಮಾರಿಂಡ ಒಂಜಿ ಪವನ್ ಬಂಗಾರ ತಿಕ್ಕೊಂಡು. ದುಂಬು ರಡ್ಡು ಸೇರು ಅರಿ ಒಂಜಿ ದಿನ ತಪಡಿ. ಇನಿ ರೈತೆ ಒಂಜಿ ದಿನ ತಪಡಿ ಕೊರಿಯರೆ 15 ಸೇರು ಅರಿಮಾರೋಡು. ಈ ರಡ್ಡು ವಿಷಯ ತೂನಗ ನಮಕ್ ತೆರಿಯುನು ದಾದ ಪಂಡ ರೈತೆ ಬುಲೆಪಾಯಿನ ಸುತ್ತುಗು ಸರಿಯಾಯಿನ ಬುಲೆ ಇಜ್ಜಿ. ದುಂಬು ದಿತ್ತಿನ ಅರಿತ ಬಿಲೆ ಬಂಗಾರದ ಬಿಲೆ ಒಂಜೇ ಅನುಪಾತದು ಬೈದಿಜಿ. ಅಂಚೆನೆ ಅರಿತ ಬಿಲೆಕ್ ಸರಿಯಾದಿನ ಪಡಿತ ಅನುಪಾತಲ ಬೈದಿಜಿ. ಬಂಗಾರದ ಬಿಲೆ ಅಂಚೆನೆ ಅರಿತ ಬಿಲೆ ಒಂಜೇ ಲೆಕ್ಕ ಇತ್ತುದುಂಡ ಇನಿಕಲ ಬೆನ್ನಿದಾಯಗ ಮರ್ಯಾದೀತುದು. ಬಿಲೆ ಜಾಸ್ತಿ ಇತ್ತುದುಂಡ ರೈತೆ ಜಾಸ್ತಿ ಬುಲೆನ್ಲ ಬುಲೆತುವೆ. ಈ ವಿಷಯಡು ಸರಕಾರ ತತ್ತುದುಂಡ. ಅವು ಕೈಗಾರಿಕೆಗೂ ಮಾತ್ರ ಒತ್ತು ಕೊಡ್ದು ರೈತನಂಚಿ ತೂಯಿಜಿ. ಸರಕಾರ ಕೈಗಾರಿಕೆಗೂ ಕೊರ್ತಿನಾತ್ ಪ್ರಾಮುಖ್ಯತೆನ ಕೊರುಂಡ ಒಂದು ಖಂಡಿತ ಸರಿಯಾವರೆ ಸಾಧ್ಯ ಉಂಡು. ಇನಿ ಟೊಮ್ಯಾಟೊ ಬೆಲೆ ಪೌನ ರೈತಗ ಒಂಜಿ ಕಿಲೋಕು 3 ರೂಪಾಯಿ ತಿಕ್ಕೊಂದುಂಡು. ಆಂಡ ಐನೆ ಅಂಗಡಿ 30 ರೂಪಾಯಿಗೆ ಮಾರುವೀರ್. ಅಪಾಂಡ 27 ರೂಪಾಯಿ ಒಡೆ ಪೋಂಡು. ಅವು ದಲಾಲಿನ ಕೈ ಸೇರುಂಡು. ನೆನ್ನ ಸರಕಾರ ತಡೆಯುಡು. ಅಂಚೆನೆ ರೈತೆಲ ಇತ್ತದ ಹೊಸ ತಂತ್ರಜ್ಞಾನನು ತೆರೆಯೊಂದು ಅವೆನ್ಲ ಸೇರ್ಸಾದ್ ಕಡಿಮೆ ಜಾಗಡ್ ಕಡಿಮೆ ಖರ್ಚಿಡ್ ಜಾಸ್ತಿ ಬಿಳೆ ಬಿಳೆ ಪಾವುಡು. ಒಂತೆ ನೀರು ಖರ್ಚಿ ಮಲ್ತದ ಜಾಸ್ತಿ ಬಿಳೆದೆಪ್ಪುಡು. ಟಿಲ್ಲರ್ ಟ್ರ್ಯಾಕ್ಟರ್ ಹಾರ್ವೆಸ್ಟರ್ ಇಂಚ ಮಿಷನ್ಲೇನ ಉಪಯೋಗ ಮಲ್ತದ ಆಯ್ನಾತ್ ಕೆಲಸದಕ್ಲೇನ ಖರ್ಚಿಲೆನ್ಲ ಸಮಯದ ಉಳಿತಾಯೊನ್ಲ ಮಲ್ಪುಡು. ಒಂಜಿ ಬುಳೆ ಬುಳೆಪಾಂದೆ ಬೆರಕೆ ಬುಳೆ ಬುಳೆಪಾವುಡು. ಬಾರ್ದೊಟ್ಟುಗು ಪದೆಂಗಿ ಉರ್ದು ಕುಡು ಉಂದೆನ್ಲ ಬುಳಿಪಾವಲಿ. ಒಂತೆ ಕಂಗದೀದ್ ಒಂತೆ ತಾರೆ ನೆತ್ತೊಟ್ಟುಗು ಬಾರ್ ಗೋಂಕು ಕುಕ್ಕು ಪೆಲಕಾಯಿ ಕಾಯಿ ಕಜಿಪುನ ಉಂದೇನು ಮಾತ ಬುಳೆಪಾವನ ಬಿಡ್ಸಾದಿಗೇನು ಮಲ್ಪೊಡು. ಇನಿ ರೈತೆ ಸರಕಾರದ ದುಡ್ಡು ಕೇನುಜೆ ನೀರು ಕೇನುಜೆ ಕರೆಂಟ್ಲ ಕೇನುಜೆ. ಆಂಡ ನಿಜವಾದ ಆಯ ಕೇನುದಾದ ಪಂಡ ಆಯಿ ಬುಳೆಪಾಯಿನ ಬುಳೆಕ್ ಸರಿಯಾಯಿನ ಬುಳೆ ಕೊರಡೊಂದು ಮಾತ್ರ. ಈತ ಪಾತೆರ ಪಂಡದ ನನ್ನ ಡಿಜಿಟಲ್ ಇಂಡಿಯಾದ ಬಗ್ಗೆ ಪಾತೆರ ಉಲ್ಲೇರ್ ರೇಷಲ್ ಫೆರ್ನಾಂಡಿಸ್. ಐ ರೇಷಲ್ ಫೆರ್ನಾಂಡಿಸ್ ಆಫ್ ಅಲ್ವಾಸ್ ಕಾಲೇಜ್ ವಾಂಟ್ ಟು ಸ್ಪೀಕ್ ಅಂಡ್ ಶೇರ್ ಮೈ ಒಪಿನಿಯನ್ಸ್ ಆನ್ ದಿ ಡೈನಾಮಿಕ್ ಟಾಪಿಕ್ that the country has the glory and accomplishments over it, that is Digital India. The excellence of digital transformation is a turning wheel of success in the history of the country. India, through the moving phases of various transformation during the times, has moved through various phases of development. The gradual process where the innovativeness began from the ancient times through many experiments has moved towards the progress with the stroke of enhancing the skills and upgrading the resources with efficiency at modern times. The citizens are the valuable asset of the nation who require to provide an active citizenship for the excellence of the country. Gopalakrishna Gokhale once said, "It does not take quite long for patience to manifest into intelligence." The seed of development turns into a tree of progress with the better nourishment of reimagining the techniques which yields the sweet fruits of achieving the intelligence through utilizing the human resource and promoting awareness with creating zeal. The Digital India is a massive campaign that Government of India had launched during 2015, which provides services in different regions of the country, uplifting the technological upgradation. The main aim of this mission was to develop and enhance the standards of all the citizens throughout the country. The young minds, who are the future citizens,

ಅತ್ತಚ ತಂತ್ರಜ್ಞಾನ ಬಳಸೇನ ಹೇ ಮರುಬಳಕೆ ಓ ಕರೋತಿ ಅಂಚೆ ಪರಿಸರ ಅಂತ ನವೀಕರಣ ಕರುಳೆ ಹೊಂಚೆ ವಸ್ತು ಸೋಡುನು ಕರುಳೆ ಹೊಯ್ನತ್ತಲೆ ಓ ಸುಮಾರು ಸಂಪನ್ಮೂಲ ಸತ್ ಹೆಂತ್ ಮುಖ್ಯ ಹೋಣ ಪ್ಲಾಸ್ಟಿಕ್ ಪೇಪರ್ ಮಗೆ ಅಂಚೆ ಪರಿಸರ ಅಂತ ಗಾವಂಚೆ ಕಚ್ಚಾ ತೈಲ ಅಸಲೆ ಅಮಸ್ ಪುನರ್ಬಳಕೆ ಕರ್ಲೆ ಹೊಣ್ಣೆ ಹೇ ನಾಶ ಹೊಂಚೆ ಭಯ ಅಮಸ್ ಅಸ ಅತ್ತ ನವೀಕರಣ ಕರುಳೆ ಹೊಂಚೆ ಸಂಪನ್ಮೂಲ ಅಂತ ಅನೇಕ ಉದಾಹರಣೆ ಸತ್ ತೆಂತ್ ಸೌರಶಕ್ತಿ ಮಗೆ ವಾಯುಶಕ್ತಿ ಮುಖ್ಯ ಹೋಣ ಅಸತ್ ಸುರೇಸ್ ಸೌರಶಕ್ತಿ ಸೌರಶಕ್ತಿ ಅಂಚೆ ಭಾರತ ಅಂತ ಬಗ್ಗಿನ ಹರಡೊಂಚೆ ಮಗೆ ದಿವಸ ಜಾನ್ಸೆಚ್ ಉಗತ ಸೊಂಚೆ ಅಮಿ ಬಗೋತಿ ಸೌರಶಕ್ತಿ ಮುಖ್ಯ ಹೋಣ ಸೋಲಾರ್ ಪ್ಲೇಟ್ಸ್ ಮೊಣೊಂಚೆ ತಂತ್ರಜ್ಞಾನ ಕಾಯಸ ಹೇ ಅಮಿ ಉಪಯೋಗಿಸೇನ ಸೂರ್ಯಚೆ ಕಿರಣ ಕಾಯಸತ್ ಯೇ ಸೋಲಾರ್ ಪ್ಲೇಟ್ಸ್ ಅಂತ ಒಟ್ಟು ಕರುಣ ಅಮ್ಮ ಸಾವೆ ಜಲಲೆ ಕರೆಂಟ್ ಹೊಂದೆ ಮಗೆ ಉಷ್ಣ ಶಕ್ತಿ ಹೊಂದೆ ಅಸಲೆ ಅಮಸ ಉತ್ಪತ್ತಿ ಕರೋತಿ ಪ್ರಪಂಚ ಅಂತ ಅಂಚೆ ಅಂಕಿಅಂಶ ಬಿಟ್ಲೆದರ್ 2019 ಚೆ ಅಂತ್ಯ ಅಂತ ಸುಮಾರು 627 ಗಿಗಾವ್ಯಾಟ್ ತಿತ್ತೆ ಶಕ್ತಿ ಉತ್ಪತ್ತಿ ಜಲಂತೆ ತಸೆಚ್ ಪುಡೆಸ್ 2021 ಸೋರು ಸುಮಾರು 125 ಗಿಗಾವ್ಯಾಟ್ ತಿತ್ತೆ ಉತ್ಪತ್ತಿ ಹೊಂಸೆ ಮೊಣಂಚೆ ಏಕ ಗುರಿಯಸ ಭಾರತ ಪ್ರಪಂಚ ಅಂತ ಸೌರಶಕ್ತಿ ಉತ್ಪತ್ತಿ ಕರುಂಚೆ ಅಂತ 5ನೇ ಸ್ಥಾನ ರಸ್ಲೆತರ್ ತಚನದ್ದಿ ಯುಎಸ್ಎ ಜಪಾನ್ ಜರ್ಮನಿ ಮಗೆ ಚೀನಾ ದೇಶ ಸತ್ ಭಾರತ ಚೆ ಸುಮಾರು ಭಾಗಸ್ ಏಕ ದಿವಸ ಅಂತ ಏಕ ಗಂಟೆ ಚೆ ಲೇಕರ್ ಸುಮಾರು 4-7 ಕಿಲೋವ್ಯಾಟ್ ತಿತ್ತೆ ಸೂರ್ಯಚ ಕಿರಣ ಅಮಸ್ ಏಕ ಸ್ಕ್ವೇರ್ ಮೀಟರ್ಸ್ ಗಾವತಸ ಅಸೆಚ್ ಏಕ ವರ್ಕ್ ಅಂತ ಅಮಸ್ ಸುಮಾರು 250 ಸು 300 ಘಿಮಚ ದಿವಸ ಗಾವತಸ ಭಾರತ ಚ ಪಶ್ಚಿಮ ಭಾಗಂತ ಮುಖ್ಯವಣ ಪಶ್ಚಿಮ ರಾಜಸ್ಥಾನ ಅಂತ ಅಮಸ್ ಅಧಿಕೋಣ ಎ ಸೌರಚ ಕಿರಣ ಕಯಸತ್ ಗಾವತಸತ್ ಮಗೆ ಅಂಚೆ ಈಶಾನ್ಯ ಭಾಗಂತ ಅತಿ ಉಣೆ ಕಿರಣ ಗಾವಂಚೆ ಪಾವಡಸ ಅತ್ತ ಪುಡೆ ವಾಯುಶಕ್ತಿ ಚ ಬಗ್ಗೆ ಬೋಳಂಚಿತರ್ ಹೇವೋ ಏಕ ಅಮಸ್ ಮುಖ್ಯ ಹೋಣಾವೆಜಲ್ಲೆ ಸಂಪನ್ಮೂಲ ಸ ವಾಯುಶಕ್ತಿ ಅಮಸ್ ವಿಂಡ್ ಟರ್ಬೈನ್ಸ್ ಮೊಣಂಚೆ ತಂತ್ರಜ್ಞಾನ ಕಾಯಸ ಹೇಬಳ್ಸೇನ್ ಅತಿ ಎತ್ತರ ಪ್ರದೇಶ ಮಂಡ್ಲೆತರ್ ಬೆಟ್ಟ ಹೊಂದೆ ಗುಡ್ಡ ಹೊಂದೆ ತಸೆಚ್ ಅತಿ ಉಗಡೆ ಪಾವುಡು ಮಂಡ್ಲೆತರ್ ಸಮುದ್ರಚೆ ಸಾಗರಚೆ ತಟಂತ್ ಅಳವಡಿಸೆಂಚನ್ ಅಮಸ್ ಚೊಕ್ಕೊಡು ಉಪಯೋಗ ಮಗೆ ಅಧಿಕ ಲಾಭದಾಯಕವನ್ನು ಗಾವತ ವಾಯು ದೃಷ್ಟಿ ವರದಿ ಚ ಪ್ರಕಾರ 2050 ಹೊಂತಾನ್ಲೆ ಅಂಚೆ ದೇಶಂತ್ ರಾಜ್ಯ ರಾಜ್ಯಸ್ ಗ್ರಾಮ ಗ್ರಾಮಸ್ ಹೇ ವಿಂಡ್ ಟರ್ಬೈನ್ಸ್ ಮಣಂಚ ತಂತ್ರಜ್ಞಾನ ಅಳವಡಿಸಲೆ ಮಣೋನು ಏಕ ಗುರಿಯಸ ಮಗೆ ಪ್ರಪಂಚಚೆ ಅಂಕಿಅಂಶ ಬೆಟ್ಲೆತರ್ ಅಂಚೆ ಭಾರತ್ ಸುಮಾರು 38.79 ತಿತ್ತೆ ಗಿಗಾವ್ಯಾಟ್ ತಿತ್ತೆ ಶಕ್ತಿ ಉತ್ಪತ್ತಿ ಕರುಣ 4ನೇ ಸ್ಥಾನ ರಸ್ಲೆತರ್ ಚೈನಾ 1ನೇ ಸ್ಥಾನ ರಸ ಅತ ಯಚೆ ಅಡೆತಡೆಚ ಬಗ್ಗೆ ಬೋಳಂಚಿತರ್ ಅಂಚೆ 2020 ಆಯಲ್ಲೆ ಕೊರೋನಾ ಸಾಂಕ್ರಾಮಿಕ ಚದರ್ನ್ ಯಾ ಶಕ್ತಿ ಉತ್ಪತ್ತಿ ಕರುಳೆ ಅಸಲ್ಲೆ ಬಂಡವಾಳ ಕಾಯಸ ವರ್ಕ ಜಾನ್ಸೇಚ್ ಉಣೆವಂತಸ 2020 ಮಗೆ ತಚನ ಅದ್ದಿ ಅಸಲ್ಲೆ ಬಂಡವಾಳ ಚೆ ಅಂಕಿ ಅಂಶ ಬೆಟ್ಲೆತರ್ 39 ಬಿಲಿಯನ್ ಡಾಲರ್ ಇತ್ತೆ ಹೊಂತೆ ಪುಡೆ 2020 ಚೆ ಅಪ್ರಂತ್ ಅಂಕಿ ಅಂಶ ಬೆಟ್ಲೆತರ್ ಸುಮಾರು 10 ಬಿಲಿಯನ್ ಡಾಲರ್ ತಿತ್ತೆ ಉಣೆ ಜಲ ಅಂಚೆ ದೇಶಂತ್ ಹೇ ಶಕ್ತಿ ಸರಬರಾಜ್ ಕರುಂಚೆ ಕಾಯಸ ಕ್ಷಮತೆ ಬದಲ್ ದೇಶ ಚೈತ್ಯ ನಾಯ್ಸ ಹೇ ಓ ಅಮಸ್ಯಕ್ ಬಾರಿ ಹಿನ್ನಡೆ ಮಗೆ ಪುಡೆ ಅಂಚೆ ವಿಂಡ್ ಟರ್ಬೈನ್ಸ್ ಮೊಣಂಚೆ ತಂತ್ರಜ್ಞಾನ ಕಾಯಸ ಹೇ ಯುರೋಪಿಯನ್ ದೇಶನ್ಸು ಅಮಿ ಅಳವಡಿಸಂಗಿಟ್ಲಸ ಅಂಚೆ ಬದಲಚ್ಚೇಕ ತಂತ್ರಜ್ಞಾನ ಮೊಣನ ಅಥವೋ ಸೋದುಂದರ್ಲೆ ಜಲ್ನೈಸ ಹೇ ಓ ಅಮಸ್ಯಕ್ ಬಾರಿ ಪೆಟ್ಟು ಮೊಣತಿ ಅತ ಹೇ ಅಡೆತಡೆಸ್ ನಾಶ ಹೊಂಚಿತರ್ ಅಮಿ ಕಾಯ್ಕರುಳೆ ಹೇ ವಿಷಯ ಚೋರು ಬೋಳಂಚಿತರ್ ಅಂಚೆ ತಂತ್ರಜ್ಞಾನ ಕಾಯ್ಸ ಅದ್ದಿ ಬೆಳವಣಿಗೆ ಹೊಂಸೆ ಉತ್ತುಂಗಸ್ ಉಗೊಂಸೆ ಅಮಸ್ ಯೇ ಶಕ್ತಿ ಉತ್ಪತ್ತಿ ಕರುಳೆ ಗಾವಂಚೆ ಸಾಧನ ಕಾಯಸತ್ ಅತಿ ಉಣೆನಿ ಮಗೆ ಸುಲಭ ರೀತಿನಿ ಗಾವಂಚೆ ಮಾದ್ರಿ ಹೊಂಸೆ ಅಂಚೆ ಭಾರತಚೆ ಟ್ಯಾಕ್ಸ್ ಕಾಯಸ ಯೇ ವಸ್ತು ಚೌರು ಟ್ಯಾಕ್ಸ್ ಕಾಯಸ ಜಲ್ತಿತ್ಯ ಉಣೆ ಕರುಣು ಅಸಲೆ ಶಕ್ತಿ ಉತ್ಪತ್ತಿ ಕರುಂಚೆಸ್ ಅಧಿಕ ನೆರವು ಕರುಣ್ ದೇವಳೆ ಮಗೆ ಅತ ಪುಡೆ ಅಂಚೆ ಭಾರತನಕೆಲ್ಲ ಸಾಧನ ಚ ಬಗ್ಗೆ ಬೋಳಂಚಿತರ್ 3600 ಗ್ರಾಮಂತ್ ಮುಖ್ಯ ಹೋಣ ಲಡಾಖ್ ಮಗೆ ಅಂಚೆ ಈಶಾನ್ಯ ಭಾರತ ಚೆ ತೊಂಬೋ ಗ್ರಾಮಂತ್ ಯೇ ಸೌರಶಕ್ತಿ ಉಪಯೋಗಿಸೆನ್ ವಿದ್ಯುತ್ ಶಕ್ತಿ ಪಾವೆಲೆನ್ಸನಿ 32,000 ಮಿಲಿಯನ್ ತಿತ್ತೆ ಲೋನ್ ಕಾಯಸ ಸುಮಾರು 1600 ತಂತ್ರಜ್ಞಾನ ಶಕ್ತಿ ಉತ್ಪತ್ತಿ ಕರುಳೆ ಬಂಡವಾಳ ಗಲ್ತಲೆನ್ಸ್ ಸೋಡುಂದಿಲ್ಲೆನ್ಸನಿ ಹೆಚ್ಚದರ್ನ್ ಬಂಡವಾಳ ಗಲ್ತಲಚೆ ಆತ್ಮವಿಶ್ವಾಸ ಕಾಯಸ ಯೇ ಉಗತ್ ಜಾಂತ ಅತ ಸೌರಶಕ್ತ್ ಸೌರಶಕ್ತಿ ಕೇಂದ್ರ ಮಣನ್ ಸೌರಶಕ್ತಿಚೆ ಗಾವಂಚೆ ಸಾಧನ ಕಾಯಸತ್ ಹೇ ಸುಲಭ ರೀತಿನಿ ಗಾವಳೆ

ವಿದ್ಯಾರ್ಥಿಗಳು 4 ವರ್ಷಗಳ ಪೂರ್ಣಾವಧಿ ಕಲಿಕೆಗೆ ಮನ ಮಾಡದಿರುವುದು. ಎರಡನೆಯದು, ಔದ್ಯೋಗಿಕವಾಗಿ ಬದುಕು ಕಟ್ಟಿಕೊಳ್ಳುವ ಹೆಚ್ಚಿನ ಸಾಧ್ಯತೆಗೆ ಅವಕಾಶವಾಗುವುದು. ಕರ್ನಾಟಕದಲ್ಲಿ ಒಟ್ಟು 62,229 ಶಾಲೆಗಳು